38 ವರ್ಷದಲ್ಲಿ ನಾನು ನಿವೃತ್ತಿ ತಗೊಂಡಿದ್ದೇನೆ. ಅವಾಗಿಂದ ಕೃಷಿಯಲ್ಲೇ ತೊಡಗಿಸಿಕೊಂಡಿದ್ದಾರೆ. ಮುಖ್ಯವಾಗಿ ಈಗ ಯಾವ್ಯಾವ ಬೆಳೆ ಬೆಳೀತಾರ ಉಮೇಶ್ ನೀವು? ಕೊಡಗಿನಲ್ಲಿ ಸಂಪ್ರದಾಯದಂತೆ ಕಾಫಿ, ಏಲಕ್ಕಿ, ಅಡಿಕೆ, ಒಳ್ಳೆ ಮೆಣಸು ಇದೆಲ್ಲವನ್ನ ಬೆಳೀತೇವೆ ಸರ್. ಕಾಫಿ ಮುಖ್ಯವಾದ ಬೆಳೆ ನಿಮ್ದು? ಹೌದು, ನಮಗೆ ಕಾಫಿ ಮುಖ್ಯ ಬೆಳೆ ಸರ್. ಯಾವ ಕಾಫಿ ಹಾಕೊಂಡಿದ್ದೀರಾ? ರೋಬಸ್ಟಾ, ಅರೇಬಿಕಾ ಎಲ್ಲ ಇದೆ ಸರ್, ಆದ್ರೆ ರೋಬಸ್ಟಾ ಮುಖ್ಯವಾಗಿ ಸರ್. ರೋಬಸ್ಟಾನೆ ಮುಖ್ಯವಾದ? ಹೌದು ಸರ್. ಸುಮಾರು ಎಷ್ಟು ಗಿಡಗಳು ಇರ್ಬೋದು ಅಂತೀರಿ? ಹೆಚ್ಚು ಕಮ್ಮಿ 4-5,000 ಗಿಡಗಳು ಇದ್ದಾವೆ. ಅಂದ್ರೆ ಎಷ್ಟು ವರ್ಷದ ತೋಟ ಅದು? ಹೆಚ್ಚು ಕಮ್ಮಿ ಒಂದು 20 ವರ್ಷ ತೋಟ ಆಗಿದೆ ಸರ್. ಅಂದ್ರೆ ಅದನ್ನ ಮೊದಲೇ ಮಾಡಿದ್ರ ನೀವೇನೆ? ಹೌದು, ನಾವು ಸರ್ ಸೇವೆಯಲ್ಲಿ ಇರುವಾಗಲೇ, ನಾವು ರಜೆಯಲ್ಲೆಲ್ಲ ಬಂದಾಗ ನಮಗೆ ಬೇರೆಯವ್ರ ತೋಟ ಎಲ್ಲ ನೋಡುವಾಗ ನಮ್ಮ ತೋಟನು ಹೀಗಿರ್ಬೇಕು ಅಂತ ಒಂದು ಮನಸ್ಥಿತಿಯಲ್ಲಿ ಆವಾಗ ಮೊದಲೇ ನಾವು ಗಿಡ ಹಾಕಿಸಿದ್ವಿ. ಗಿಡ ಇಟ್ಟಿದ್ರಿ ಮತ್ತೆ ನಿವೃತ್ತರಾದ್ಮೇಲೆ ಪೂರ್ಣ ಪ್ರಮಾಣದಲ್ಲಿ? ಹೌದು ಸರ್, ನಿರ್ವಹಣೆ ಸಮಸ್ಯೆ ಬಂದಾಗ, ನಾವು ನಿವೃತ್ತಿಯಾದ ನಂತರ ಸರಿಯಾದ ನಿರ್ವಹಣೆ ಬೇಕು ಅಂತ ಹೇಳಿದಾಗ ನಾವೇ ಶುರು ಮಾಡಿದ್ವಿ ಸರ್. ಅಂದ್ರೆ ರೋಬಸ್ಟಾ ಗಿಡಗಳನ್ನ ಎಷ್ಟೆಷ್ಟು ದೂರಕ್ಕೆ ಇಡಬೇಕಾಗತ್ತೆ ಸಾಧಾರಣವಾಗಿ? ಸಾಧಾರಣವಾಗಿ 10 ಅಡಿ ಮೇಲ್ಪಟ್ಟು ಹಿಡಿದು ಒಳ್ಳೇದು. ಜ್ವರ ಬೆಳೆಯುತ್ತೆ? ಹೌದು ಸರ್. ಕೆಲವರು 8-9 ಅಡಿ ಅಂತ ಹೇಳ್ತಾರೆ, ಆದ್ರೆ ಒಂದು 10 ಅಡಿ ಸಾಮಾನ್ಯವಾಗಿ ಬೇಕಾಗ್ತದೆ ಸರ್. ಚೆನ್ನಾಗಿ ನಿರ್ವಹಣೆ ಮಾಡುವವರಿಗೆ 11-12 ಅಡಿ ಇಟ್ಟರು ಚೆನ್ನಾಗಿರ್ತದೆ ಸರ್. ಅಂದ್ರೆ ಇಂಥನೇ ತಳಿ ಅಂತ ಏನಾದ್ರು ಹಾಕೊಂಡಿದ್ದೀರಾ ಅದು? ಹೌದು ಸರ್, ಸದ್ಯದ ಮಟ್ಟಿಗೆ ನಾವು ತಳಿ ಆಯ್ಕೆ ಮಾಡೋದು ತುಂಬಾ ಮುಖ್ಯ ಆಗ್ತದೆ. ಯಾಕೆ ಅಂತೀರಿ? ನಮ್ಮ ಹಿರಿಯವರಿಂದ ನಾವು ಇದನ್ನ ಕೇಳಿ ತಿಳ್ಕೊಳ್ತೇವೆ ಸರ್. ಆಗ ಅವ್ರು ಹೇಳ್ತಾರೆ, ನೀವು ಬೇರೆಯವರ ತೋಟಕ್ಕೆ ಹೋಗಿ ನೋಡಿ, ಅವ್ರ ಜೊತೆ ಮಾತಾಡಿ, ಆ ನಂತರ ನಿಮ್ಗೆ ಅದರ ಅನುಭವಕ್ಕೆ ಬರ್ತದೆ ಅಂತೇಳಿ. ಹಾಗೆ ನನ್ನ ಸೋದರ ಮಾವನವರೆಲ್ಲ ಕಾಫಿ ಕೃಷಿಕರಿದ್ದಾರೆ, ಮೂಲತಃ ಅವರಿಗೆ ಕೃಷಿ ಆದಾಯವೇ ಮುಖ್ಯ, ಅವರಿಂದ ತಿಳುವಳಿಕೆ ಎಲ್ಲ ಕೇಳ್ಕೊಡ್ತಾ ಇದ್ದಾರೆ ಸರ್. ಹಾಗಾಗಿ ಸರಿಯಾದ ತಳಿನೇ ಆಯ್ಕೆ ಮಾಡ್ಕೊಂಡಿದ್ದೇನೆ ಸರ್. ಅವನಲ್ಲೇ ಹಾಕೊಂಡ್ರಿ ಅವನ್ನ? ಹೌದು ಸರ್. ಅಂದ್ರೆ ಈಗ ಫಸಲು ಚೆನ್ನಾಗಿ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ ಸರ್. ಏನೇನು ನಿರ್ವಹಣಾ ಕ್ರಮ ಕೈಗೊಳ್ಬೇಕಾಗುತ್ತೆ ಉಮೇಶ್ ಅವ್ರ ಕಾಫಿನಲ್ಲಿ ಒಳ್ಳೆ ಇಳುವರಿ ಪಡಿಬೇಕು ಅಂದ್ರೆ? ಬೇಸಿಗೆಯಿಂದಾನೇ ಶುರುವಾಗ್ತದೆ ಸರ್, ಮರಗಸಿ ಮಾಡಿರ್ತೇವೆ. ಹಣ್ಣು ಕುಯ್ದ ನಂತರ ಅಥವಾ ಹಣ್ಣು ಇಲ್ಲದಿದ್ರು ಮರಗಸಿ ಬೇಕಾಗ್ತದೆ ಸರ್. ಅಂದ್ರೆ ನೆರಳಿನ ಮರಗಳು, ನೆರಳಿನ ನಿರ್ವಹಣೆ ಮಾಡ್ಬೇಕಾಗ್ತದೆ ಸರ್. ಹೆಚ್ಚು ಕಮ್ಮಿ ರೋಬಸ್ಟಕ್ಕೆ ಸ್ವಲ್ಪ ಕಮ್ಮಿ ನೆರಳಿನ ಅವಶ್ಯಕತೆ ಇರೋದ್ರಿಂದ ಅದೊಂದು ಮಾಡಬೇಕು. ಆ ನಂತರ ಅಂದ್ರೆ ಈಗ ಮರಕಸಿ ಅಂತ ಅಂದ್ರೆ ಯಾವ ತಿಂಗಳಲ್ಲಿ ಮಾಡ್ಬೇಕಾಗತ್ತೆ? ಹಳೆ ತೋಟದವರಾದ್ರೆ ಕಾಫಿ ಕುಯ್ಲಿನ ನಂತರ ಮಾಡೋದು ಒಳ್ಳೇದು, ಮಾಡಬಹುದು. ಹೊಸ ತೋಟದವರಾದ್ರೆ ಅವರ ಅನುಕೂಲ ನೋಡಿಕೊಂಡು ಗಿಡದ ಹಾಳಾಗುವಿಕೆ ನೋಡ್ತಾರೆ ಸರ್. ತುಂಬಾ ಬೆಳೆದ ಮರ ದೊಡ್ಡ ತೂಕ ಇರುವಂತ ಕೊಂಬೆಗಳನ್ನ ಬೀಳಿಸುದಾದ್ರೆ ಗಿಡ ನಷ್ಟ ಹೋಗ್ಬಿಡುತ್ತೆ, ರೆಕ್ಕೆ ಮುರಿದು ಹೋಗ್ತದೆ, ಅದರಿಂದ ನಷ್ಟ ಅನುಭವಿಸಬೇಕಾಗ್ತದೆ. ಹಳೆ ಮರಗಳಾದ್ರೆ ಯಾವಾಗಾದ್ರೂ ಮಾಡಬಹುದು. ಹೌದು, ಪ್ರತಿ 2 ವರ್ಷಕ್ಕೊಮ್ಮೆ ಮಾಡೋದಾದ್ರೆ ಬೇಸಿಗೆನಲ್ಲಿ ಯಾವುದೇ ಟೈಮ್ನಲ್ಲಿ ಮಾಡಬಹುದು. ನೆರಳು ಹೆಚ್ಚು ಆಗಬಾರದು, ನೆರಳು ಹೆಚ್ಚಾಗಬಾರ್ದು ಸರ್. ಕಡಿಮೆನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಆ ರೀತಿಯಾಗಿ ನೋಡ್ಕೋಬೇಕು. ಗಿಡಗಳಿಗೆ ಫೋಟೋಸಿಂಥೆಸಿಸ್ ಆಗಿ ಎಷ್ಟು ಬೆಳಕು ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಆ ನಂತರ ನೆರಳಿನ ಬೇಕು ಬೇಡ ಅನ್ನೋದು. ನೆರಳನ್ನ ಬಯಸುವಂತ ಬೆಳೆ ಆದ್ರೂ ಕೂಡ ಸೂರ್ಯನ ಬೆಳಕು ಮುಖ್ಯ, ತುಂಬಾ ಮುಖ್ಯ ಸರ್. ಮತ್ತೆ ಮರಕಸಿ ಆದ್ಮೇಲೆ ಗಿಡಕಸಿನೂ ಅಂತಾನು ಮಾಡ್ತಾರೆ. ಹೌದು, ಅದು ಯಾವಾಗ ಮಾಡ್ಬೇಕಾಗತ್ತೆ? ಹಳೆ ಗಿಡ ಆದ್ರೆ ಫಸಲು ಕುಯ್ದ ನಂತರ ಮಾಡ್ಕೊಳ್ತೇವೆ ಸರ್. ಮತ್ತೆ ವರ್ಷದಲ್ಲಿ 2 ಬಾರಿ ಮಾಡೋದು ಒಳ್ಳೇದು. ಮಾರ್ಚಿನ ನಂತರ ತೋಟಕ್ಕೆ ನೀರ್ ಬಿಟ್ಟ ನಂತರ ಕೆಲವರು ಕೆಲಸ ಮಾಡ್ತಾರೆ, ಇನ್ ಕೆಲವರು ಒತ್ತಡ ಇರುವವರು ನೀರು ಕೊಡುವ ಮೊದಲೇ ಗಿಡಕಸಿಯನ್ನ ಮಾಡ್ತಾರೆ ಸರ್. ಆ ನಂತರ ಹೊಸ ರೆಕ್ಕೆಗಳು ಬರ್ತವೆ, ಅದನ್ನ ಆಯ್ಕೆ ಮಾಡ್ಬೇಕಾಗ್ತದೆ. ಮುಂದಿನ ವರ್ಷಕ್ಕೆ ನಮಗೆ ಯಾವ ತರದ ರೆಕ್ಕೆಗಳು ಬೇಕು ಅನ್ನೋದನ್ನ ಮುಂದುವರೆದ ಭಾಗದಲ್ಲಿ ನವೆಂಬರ್ ನಲ್ಲಿ ಈಗ ಸರಿಯಾದ ಸಮಯ ಇದೆ ಸರ್, ಈಗ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಸರ್. ಆಯ್ಕೆ ಮಾಡಿಕೊಂಡು ಮಾರ್ಚಿನಲ್ಲಿ ಹೂ ಹೋಗುವ ರೆಕ್ಕೆಗಳನ್ನು ನಾವು ಈಗಲೇ ಆಯ್ಕೆ ಮಾಡಿ ಇಟ್ಟರೆ ಒಳ್ಳೇದಾಗ್ತದೆ. ಅಂದ್ರೆ ಎಲ್ಲೆಲ್ಲಿ ಸ್ವಲ್ಪ ರೆಂಬೆಗಳು ಒಣಗಿರುತ್ತೆ, ನಮಗೆ ಯಾವ್ದು ಸರಿಯಾದ ಫಸಲು ಕೊಡಲ್ಲ ಅನ್ಸುತ್ತೆ, ಅದನ್ನ ತೆಗೆದಾಕ್ಬೇಕಾಗತ್ತೆ. ಹೌದು, ಕಂಬ ಚಿಗುರುನು ಅಂತಾರೆ, ಕಂಬ ಚಿಗುರು ತೆಗಿಲೇಬೇಕು ಸರ್. ಬರ್ತಾ ಇರುತ್ತೆ, ಬರ್ತಾ ಇರುತ್ತೆ. ನೆತ್ತಿನೂ ಬಿಡಿಸಬೇಕಾಗತ್ತೆ, ನೆತ್ತಿನೂ ಬಿಡಿಸಬೇಕಾಗ್ತದೆ. 1-2 ಅಡಿ ನೆತ್ತೆ ಬಿಡಿಸೋದು ಒಳ್ಳೇದು. ಯಾರಿಗಾದ್ರೂ ನೆರಳಿನ ಸಮಸ್ಯೆ ಜಾಸ್ತಿ ಇದೆ, ಬಿಸಿಲು ಕಮ್ಮಿ ಇದೆ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಜಾಸ್ತಿನೂ ಕೂಡ ತೆಗಿಬಹುದು ಸರ್. ಅಂದ್ರೆ ನೆತ್ತಿ ಬಿಡಿಸೋದ್ರಿಂದ ಸೂರ್ಯನ ಬೆಳಕುನು ಬೀಳುತ್ತೆ, ಬೆಳಕು ಗಿಡಗಳಿಗೆ ಬೇರಿಗೆ ಗಾಳಿ ಆಡುವಂತದ್ದು ತುಂಬಾ ಮುಖ್ಯ ಸರ್. ಒಂದು ಗಿಡವನ್ನ ನಾವು ಹೊರಗಿಂದ ನೋಡಿದಾಗ ಅದು ಛತ್ರಿಯ ಆಕೃತಿಯಲ್ಲಿ ಇರಬೇಕು, ಎಲ್ಲ ರೆಕ್ಕೆಗಳು ಹೊರಗಡೆ ಬಾಗಿರುವಂತದ್ದು, ಚೆನ್ನಾಗಿ ಹರಡ್ಕೊಂಡಿರುವಂತದ್ದು, ಬಿಸಿಲನ್ನ ಅದು ಹೇಗೆ ಬಳಸ್ಕೊಳ್ತದೆ ಅಂತ ಹೇಳೋದು ಆ ಗಿಡ ನೋಡುವಾಗಲೇ ಗೊತ್ತಾಗ್ತದೆ. ಅಂದ್ರೆ ಪ್ರಾರಂಭದಲ್ಲೇ ನಾವು ರೆಂಬೆಗಳನ್ನ ಸರಿಯಾಗಿ ಇಟ್ಕೊಳ್ಬೇಕು ಸರ್. ಒಂದ್ ರೀತಿ ಮೊದಲಿನ ರೆಕ್ಕೆ ಹೊಡೆಯುವಾಗ ತಾಯಿ ಗಿಡದಿಂದ ಬಂದ ರೆಕ್ಕೆಗಳನ್ನ ನಮ್ಮ ನಾಟಿ ಭಾಷೆಯಲ್ಲಿ ಕುಡಿಚಿ ಇಟ್ಟುದು ಅಂತ ಹೇಳ್ತಾರೆ. ಅದರಲ್ಲಿ ನಾವು ಅದನ್ನ ಮಾಡಿದಾಗ ಗಿಡ ಛತ್ರಿ ಆಕೃತಿಯಲ್ಲಿ ಪಡ್ಕೊಳ್ತದೆ ಸರ್. ಅವಾಗ ಗಿಡ ಇರುವಷ್ಟು ದಿವಸ ಅದೇ ಶೇಪ್ ನಲ್ಲಿ ಇರ್ತದೆ ಸರ್. ಈಗ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬರೋ ಮಳೆ ಬಹಳ ಮುಖ್ಯ. ಹೌದು ಸರ್, ಹೂ ಮಳೆ ಹೂ ಮಳೆ ಅಂತ ಹೇಳಿದ್ರೆ ಸರ್, ಇತ್ತೀಚೆಗೆ ಪ್ರಕೃತಿಯನ್ನ ನಾವು ಹೇಗೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಂದ್ರು ಬರ್ಬೋದು, ಹೋದ್ರು ಹೋದ್ರು ಹೋಗ್ಬೋದು ಸರ್. ಕಾಫಿಯಲ್ಲಿ ಒಂದೇ ಒಂದು ಫಸಲು ಇರೋದ್ರಿಂದ ಎಲ್ಲರೂ ತಯಾರಿ ಮಾಡಿಕೊಂಡು ನೀರಿನ ವ್ಯವಸ್ಥೆ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು. ನೀವು ಸರಿಯಾದ ವ್ಯವಸ್ಥೆ ಇದೆ. ಹೌದು, 40 ದಿವಸ ಮೊದಲೇ ನಾವು ಎಲ್ಲ ಸ್ಪ್ರಿಂಕ್ಲರ್ ಅನ್ನ ಸೆಟ್ ಮಾಡಿ ಇಟ್ಕೊಳ್ಬೇಕು ಸರ್. ತೋಟದಲ್ಲಿ ತೋಟದಲ್ಲಿ ಅಥವಾ ತೋಟದಲ್ಲಿ ಇಡದೇ ಇದ್ರೂ ನಮ್ಮ ಮಾನಸಿಕವಾಗಿ ತಯಾರಿ ಮಾಡಿ ಇಟ್ಕೊಳ್ಬೇಕು ಸರ್. ಕಮ್ಮಿ ಮಳೆ ಬಂತು ಅಂತ ಹೇಳಿದ್ರೆ ನಾನು 2 ದಿನದಲ್ಲಿ ಇಕ್ವಿಪ್ಮೆಂಟ್ ಗಳನ್ನೆಲ್ಲ ಇನ್ಸ್ಟಾಲ್ ಮಾಡಿ ನೀರು ಕೊಡುವಂತ ವ್ಯವಸ್ಥೆಗೆ ಸಿದ್ಧ ಇದೆಯಾ ಇಲ್ಲೋ ಅಂತ ನಾವು ತಿಳ್ಕೊಳ್ಬೇಕು. ಮಾನಸಿಕವಾಗಿ ತಯಾರಾಗಿರ್ಬೇಕು. ತಯಾರಾಗಿರ್ಬೇಕು ಸರ್. ಒಂದ್ ವೇಳೆ ಬರಲಿಲ್ಲ ಅಂದ್ರೆ ಕೊಟ್ಬಿಡ್ಬೇಕು. ಕೊಟ್ಬಿಡ್ಬೇಕು ಸರ್. ಅಂದ್ರೆ ಅದು ಹೂ ಮಳೆ ಆಗ್ಬೋದು ಮತ್ತೆ ಬ್ಯಾಕಪ್ ಮಳೆನೂ ಅಂತಾರೆ. ಬ್ಯಾಕಪ್ ಮಳೆಯೂ ಕೂಡ ಅಗತ್ಯ ಇದೆ ಸರ್. ಇಲ್ಲಾಂದ್ರೆ ಸರಿ ವಾರ್ಷಿಕವಾಗಿ ಒಂದು ಫಸಲು ಇರೋದ್ರಿಂದ ಆರಂಭದಲ್ಲಿ ಕೊಡೋದು ನಂತರ ಕೊಡೋದು ಎರಡು ಬಹಳ ಮುಖ್ಯ ಸರ್. ಎಷ್ಟು ಒಂದು 15 ದಿನಗಳ ಅಂತರದಲ್ಲಿ ಕೊಡ್ಬೇಕಾಗತ್ತಾ ಎರಡನ್ನು? ಹೌದು ಸರ್, 15 ದಿನದ ಅಂತರದಲ್ಲಿ ಅದು ಹೂವು ಕಳಚಿ ಬೀಳಲಿಕ್ಕೆ ಶುರು ಆಗ್ತದೆ ಸರ್. ಅದು ಹೆಚ್ಚು ಕಮ್ಮಿ ಒಂದು 10 ರಿಂದ 11-12 ದಿನದಲ್ಲಿ ಪರಾಗಸ್ ಮುಗಿಯುತ್ತದೆ ಸರ್. ಆ ನಂತರ ಒಂದು ವಾರ ಬಿಟ್ಟು ಅವರಿಗೆ ವರ್ಕ್ ಲೋಡ್ ಹೇಗಿದೆ ಹಾಗೆ ಮಾಡ್ತಾರೆ, ಒಂದು 15-20 ದಿನದ ಮಧ್ಯದಲ್ಲಿ ಒಮ್ಮೆ ಕೊಡೋದು ಒಳ್ಳೇದು ಸರ್. ಮತ್ತೆ ಗೊಬ್ಬರನು ಕೊಡಬೇಕಾಗತ್ತೆ ಆ ಸಂದರ್ಭದಲ್ಲಿ? ಗೊಬ್ಬರದ ಬಗ್ಗೆ ಸರ್ ಇತ್ತೀಚೆಗೆ ತುಂಬಾ ಕಾಸ್ಟ್ಲಿ ಆದ್ದರಿಂದ ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ. ಆದ್ರೆ ಇವಾಗ ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ ಇರೋದ್ರಿಂದ ನೀರಿನಲ್ಲಿ ಕರಗುವ ಪೋಷಕಾಂಶಗಳ ಗೊಬ್ಬರ ಇರೋದ್ರಿಂದ ನೀರಿನ ಜೊತೆ ಕೊಡೋದು ಒಳ್ಳೇದು ಸರ್. ಅಂದ್ರೆ ಒಂದ್ ರೀತಿ ಸಿಂಪರಣೆ ಮಾಡೋ ರೀತಿಯನ್ನ ಸಿಂಪರಣೆ ಮಾಡೋದಾದ್ರೆ ಸ್ವಲ್ಪ ಮಾನವ ಶ್ರಮ ಹೆಚ್ಚಾಗ್ತದೆ. ಸ್ಪ್ರಿಂಕ್ಲರ್ ನಲ್ಲೂ ಕೊಡೋರು ಇದ್ದಾರೆ, ಕೊಡಬಹುದು ಸರ್. ಸ್ಪ್ರಿಂಕ್ಲರ್ ಅಲ್ಲೂ ಕೊಡ್ತಾರೆ ಸರ್. ಆದ್ರೆ ನೆಲದ ಮೇಲೂ ಸ್ವಲ್ಪ ಬೀಳುತ್ತಲ್ಲ ಸ್ಪ್ರಿಂಕ್ಲರ್ ಮಾಡಿದಾಗ, ಬೇರೆ ಕಡೆನೂ ಬಿದ್ದು ಬಿಡುತ್ತೆ ಅದು. ಅದೇನಂತ ಹೇಳಿದ್ರೆ ಅವರ ಅನುಭವದ ಮೇಲೆ ಹೋಗುತ್ತೆ. ಗೊಬ್ಬರ ಕೊಡಬೇಕಾದ್ರೆ ಮೊದಲು ಫ್ರೆಶ್ ವಾಟರ್ ಅನ್ನು ಕೊಡಬೇಕು. ಶುದ್ಧ ನೀರನ್ನು ಕೊಟ್ಟ ನಂತರ ಆಮೇಲೆ ಮಧ್ಯದಲ್ಲಿ ಗೊಬ್ಬರವನ್ನು ಕೊಟ್ಟು ಮತ್ತೆ ಪುನಃ ಶುದ್ಧ ನೀರನ್ನು ಕೊಟ್ಟಾಗ ಅದು ಕಂಪ್ಲೀಟ್ ಗಿಡಕ್ಕೇನು ತೊಂದರೆ ಮಾಡೋದಿಲ್ಲ, ಪೂರ್ತಿ ಮಣ್ಣಿಗೆ ಸೇರಿರ್ತದೆ ಸರ್. ಮಣ್ಣಿಂದಲೇ ಹೇರ್ಕೊಳ್ಳುತ್ತೆ. ಹೌದು, ಸಮಸ್ಯೆ ಮಣ್ಣಿನಿಂದ ಕೊಡೋದು ಅಂತ ಹೇಳಿದ್ರೆ ಗಿಡಕ್ಕೆ ಸ್ವಾಭಾವಿಕ ಸ್ವಭಾವ ಏನಂತ ಹೇಳಿದ್ರೆ ಬೇರಿನಿಂದನೇ ಎಲ್ಲಾ ಪೋಷಕಾಂಶಗಳನ್ನ ಹೀರ್ಕೊಳ್ಳುವ ಪದ್ಧತಿ ಇರೋದ್ರಿಂದ ನಮ್ಗೆ ಅದರಲ್ಲಿ ತೊಂದರೆ ಇಲ್ಲ ಸರ್. ಜೊತೆಗೆ ನಾವು ಕಳೆನು ತೆಗಿಬೇಕಾಗತ್ತೆ ಆ ಸಂದರ್ಭದಲ್ಲಿ ಪೋಷಕಾಂಶ ಕೂಡ. ಕಳೆ ಹೆಚ್ಚು ಕಮ್ಮಿ ಸರ್ ಈಗ ನವೆಂಬರ್ ತಿಂಗಳಲ್ಲಿ ಕಳೆ ತೆಗೆದಿರ್ತಾರೆ ಅನ್ಕೊಳ್ತೀನಿ. ಹೆಚ್ಚು ಕಮ್ಮಿ ಜನ ಫಸಲು ಕೊಯ್ಯುವ ಮೊದಲು ತೋಟವನ್ನೆಲ್ಲ ಶುಚಿತ್ವ ಕಾಪಾಡ್ಕೊಳ್ಬೇಕಾಗ್ತದೆ. ಹಾಗೆ ಮಾಡಿದ್ದವರಿಗೆ ಮತ್ತೆ ಬರುವ ಜೂನಿನವರೆಗೂ ಅಂತ ಕಳೆ ಸಮಸ್ಯೆ ಏನು ಇರೋದಿಲ್ಲ, ಬರೋದಿಲ್ಲ. ಅಂದ್ರೆ ಒಣ ವಾತಾವರಣ ಇರುತ್ತಲ್ಲ, ಒಣ ವಾತಾವರಣ ಇರುತ್ತೆ ಮತ್ತೆ ಗಿಡಗಳು ನೆರಳು ಇರುತ್ತೆ. ಹೌದು, ಜೂನ್ ನಲ್ಲಿ ನಾವು ಸಾಧಾರಣವಾಗಿ ಮಳೆ ಪ್ರಾರಂಭವಾಗುವ ಗೊಬ್ಬರ ಕೊಟ್ಟೆ ಕೊಡ್ತೀವಿ. ಹೌದು ಸರ್, ಅವಾಗ ಸ್ವಲ್ಪ ಕಳೆ ತೆಗಿಬೇಕಾಗುತ್ತೆ. ಹೌದು, ಕಳೆ ತೆಗೆದು ಗೊಬ್ಬರ ಕೊಡೋದು ಒಳ್ಳೇದು ಸರ್. ಮತ್ತೆ ಮಳೆ ಇಳಿಮುಖ ಆದಾಗ ಸೆಪ್ಟೆಂಬರ್ ನಲ್ಲೂ ಕೆಲವರು ಕೊಡ್ತಾರೆ. ಹೌದು, ಅದೊಂದು ಸರಿ ಕೊಡ್ತಾರೆ. ಇಳುವರಿ ಚೆನ್ನಾಗಿದೆ, ಗಿಡಕ್ಕೆ ಏನು ನಷ್ಟ ಆಗಬಾರ್ದು, ಮುಂದಿನ ಫಸಲಿಗೆ ತೊಂದರೆ ಆಗಬಾರ್ದು. ನಾವು ಸ್ವಾಭಾವಿಕವಾಗಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ವರ್ಷ ಚೆನ್ನಾಗಿ ಫಸಲು ಬಂತು ಅಂತ ಹೇಳಿದ್ರೆ ಮುಂದಿನ ವರ್ಷ ಬಿಟ್ಟು ಬಿಡ್ತೇವೆ ಸರ್. ಆದ್ರೆ ಗಿಡ ಕೂಡ ಒಂದು ವರ್ಷ ಫಸಲು ಕಮ್ಮಿ ಮಾಡ್ತದೆ ಸರ್. ಸುಸ್ತಾಗಿರುತ್ತೆ ಅಥವಾ ಅದು ಅದರ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಟೈಮ್ ಬೇಕಾಗ್ತದೆ. ಹಾಗಿರುವಾಗ ನಿರಂತರವಾಗಿ ಅದರ ಕೆಲಸ ಮಾಡ್ಕೊಂಡಿರೋದೇ ಒಳ್ಳೇದು. ಅಂದ್ರೆ ಪೋಷಕಾಂಶಗಳನ್ನ ನಾವು ಕೊಡ್ಲೇಬೇಕು ಸರ್. ಅದು ಒಂದ್ ವರ್ಷ ಚೆನ್ನಾಗಿ ಬರುತ್ತೆ, ಇನ್ನೊಂದು ವರ್ಷ ಸ್ವಲ್ಪ ಕಡಿಮೆನೇ ಆಗುತ್ತೆ. ಇವಾಗ ನಾವು ಅನುಭವ ಇರುವ ತೋಟದವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾರೆ, ನೀವು ಆದಾಯ ಬೇಕು ಅಂತ ಹೇಳಿದ್ರೆ ಮಾಡಿ, ಇಲ್ಲ ನಿಮಗೆ ಅದರಿಂದ ಕಮ್ಮಿ ಆದಾಯ ಸಾಕು, ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಅದು ನಿಮ್ಮ ಆಯ್ಕೆ ಅಂತ ಹೇಳ್ತಾರೆ ಸರ್. ಇಲ್ಲೂ ರೋಗಗಳು ಇಂಥವೇನಾದ್ರೂ ಬರುತ್ತಾ ಮಳೆಗಾಲದಲ್ಲಿ? ಹೌದು ಸರ್, ಬಿಸಿಲ ನಿರ್ವಹಣೆ ಚೆನ್ನಾಗಿ ಮಾಡಲಿಲ್ಲ, ನೆರಳು ಜಾಸ್ತಿ ಆಯಿತು ಅಂತ ಹೇಳಿದರೆ ರೆಕ್ಕೆ ಬೋರ್ಲು ಬರ್ಬೋದು. ಆಮೇಲೆ ರೆಕ್ಕೆಗಳು ಒಣಗಿ ಒಂದು ಗಂಟಿನ ಮಧ್ಯದಲ್ಲಿ ಕಪ್ಪು ರಿಂಗ್ಸ್ ತರ ಬರ್ತದೆ, ಅದು ಬಂದು ರೆಕ್ಕೆ ಸತ್ತೋಗ್ಬೋದು ಸರ್. ಆ ಥರದ ಸಮಸ್ಯೆಗಳು ಇದ್ದಾವೆ ಸರ್. ಸಿಂಪರಣೆ ಏನಾದರೂ ಮಾಡಬೇಕಾಗತ್ತೆ ಅದಕ್ಕೆ? ನಮಗೆ ಇಲ್ಲಿಯ ಮಟ್ಟಿಗೆ ಸಿಂಪರಣೆ ಅಷ್ಟಕ್ಕೆ ಆ ತರದ್ದು ಅಗತ್ಯ ಬರ್ತಾ ಇಲ್ಲ ಸರ್. ಅರೇಬಿಕಾದ್ರೆ 2 ಸ್ಪ್ರೇ ಕಂಪಲ್ಸರಿ ಬೇಕು, ರೋಬಸ್ಟಕ್ಕೆ ಬೇಕು ಅಂತ ಅನಿವಾರ್ಯತೆ ಏನು ಗೊತ್ತಾಗೋದಿಲ್ಲ ಸರ್. ಮತ್ತೆ ಈ ರೆಂಬೆ ಕೊರಿಯುವಂತ ಹುಳ ರೆಕ್ಕೆ ಬೋರ್ಲು ಬರ್ತದೆ ಸರ್. ರೆಕ್ಕೆ ಬೋರ್ಲು ಅಂತ ಹೇಳಿದ್ರೆ ಸರ್, ನಾವು ಹೊಸ ರೆಕ್ಕೆಗಳನ್ನ ಬಿಡುದು ಮತ್ತು ಹಳೆದನ್ನ ತೆಗೆಯುವಂತದ್ದು. ಒಣಗಿಲ ರೆಕ್ಕೆಯನ್ನ ಯಾವುದೇ ಕಾರಣಕ್ಕೆ ಗಿಡದಲ್ಲಿ ಬಿಡಬಾರ್ದು ಸರ್. ಮತ್ತೆ ನಾವು ಸೊಪ್ಪೆಲೆಗಳು ಏನು ಒಣಗಿ ಬೀಳ್ತವೆ ಅದನ್ನು ಕೂಡ ಒಂದು ಸೈಡ್ಗೆ ಗುಡ್ಡೆ ಹಾಕ್ತೇವೆ ಸರ್. ಆದ ಕಾರಣ ಕಾಯಿಲೆಗಳು ಕಮ್ಮಿ ಆಗ್ತವೆ. ಮತ್ತೆ ಈ ತೊಟ್ಲು ಗುಂಡಿ ಅಂತ ಕೂಡ ಕೆಲವರು ಮಾಡ್ಕೊಳ್ತಾರೆ. ಹೌದು ಸರ್, ಗಿಡಗಳ ಮಧ್ಯೆ ಮತ್ತೆ ಹೌದು ಸರ್ ನೀರೆಲ್ಲ ಅಲ್ಲಿ ಸಂಗ್ರಹಣೆ ಆಗಕ್ಕೆ ನೀವು ಏನಾದ್ರು ಮಾಡ್ಕೊಳ್ತೀರಾ? ಅದು ಹೌದು, ಸ್ವಲ್ಪ ಮಟ್ಟಿಗೆ ಮಾಡಿದ್ದೀವಿ ಸರ್. ಇವಾಗ ಇಲ್ಲ, ಯಾಕಂತ ಹೇಳಿದ್ರೆ 2018 ನಮಗೆ ಒಂದು ಲ್ಯಾಂಡ್ ಸ್ಲೈಡಿಂಗ್ ಆಯ್ತು. ಅವಾಗೆಲ್ಲ ಫೀಲ್ಡ್ ಡ್ಯಾಮೇಜ್ ಆದ ಕಾರಣ ಇವಾಗೆಲ್ಲ ಮುಚ್ಚಿ ಹೋಗಿದೆ ಸರ್. ಮತ್ತೆ ಹೇಗಾದ್ರೂ ಮಾಡ್ಕೋಬೇಕು. ಹೊಸದಾಗಿ ಮಾಡ್ಕೊಳ್ಬೇಕು, ಅದಿದ್ರು ಒಳ್ಳೇದು ಅಂತೀರಿ. ಹೌದು, ಏನಾಗ್ತದೆ ಅಂತ ಹೇಳಿದ್ರೆ ನೀರಿನ ತೇವಾಂಶ ಹೆಚ್ಚಾದಾಗ ಗಿಡದ ಬೇರಿನ ಸುಸ್ಥಿತಿಗೆ ಬೇಕಾಗಿ ಬೇರಿಗೆ ಕೊಳೆ ರೋಗ ಬರೋದಿಲ್ಲ ಸರ್. ಅಲ್ಲಿ ಬಿಳಿ ಬಿಳಿ ಬೇರುಗಳು ಬರ್ತವೆ, ಅದು ತುಂಬಾ ಸೂಕ್ಷ್ಮ ಇರ್ತದೆ. ಅದನ್ನ ನಾವು ಬಚಾವ್ ಮಾಡ್ಬೇಕಂತ ಹೇಳಿದ್ರೆ ಈಗ ಇಂಗು ಗುಂಡಿ ಬೇಕಾಗ್ತದೆ ಸರ್. ನೀರು ಬಸಿಬೇಕು, ನೀರು ಬಸ್ದು ಹೋಗ್ಬೇಕು. ಅಲ್ಲೂ ಕೂಡ ನಾವು ಈ ತರಗೆಲೆ ಬೇಕಾದ್ರೆ ಹಾಕೋಬಹುದು ಆ ಗುಂಡಿ. ಬೇಸಿಗೆನಲ್ಲಿ ಹಾಕೋಬಹುದು ಸರ್. ಮಳೆಗಾಲದಲ್ಲಿ ಸ್ವಚ್ಛ ಮಾಡಿ ಇಡುವುದೇ ಒಳ್ಳೇದು ಸರ್. ಸ್ವಚ್ಛ ಮಾಡಿ ಇಡಬೇಕು ಸರ್. ಇಟ್ಕೊಂಡು ಅದು ಗೊಬ್ಬರನು ಮಾಡ್ಕೋಬಹುದು, ಗೊಬ್ಬರನು ಮಾಡ್ಕೊಳ್ಬಹುದು ಎಲ್ಲಾದ್ರು ಗುಂಡಿಗೆ ಹಾಕೊಂಡ್ರೆ. ಹೌದು, ಒಂದು 2-3 ಸಗಣಿ ಗೊಬ್ಬರ ಹಾಕೋದಿದ್ರೆ ಆ ಚರಂಡಿಗೆ ಹಾಕುವುದು. ಆಮೇಲೆ ಬೇಕಾದ್ರೆ ಅದನ್ನ ಎತ್ತಿ ಬುಡಕ್ಕೆ ಹಾಕೋಬಹುದು. ಬುಡಕ್ಕೆ ಹಾಕೋಬಹುದು ಸರ್. ಅದು ಒಂದು ಒಳ್ಳೆ ಕ್ರಮ. ಮುಖ್ಯವಾಗಿ ರೆಕ್ಕೆ ಬೋರರ್ ಬರುತ್ತೆ. ಬರುತ್ತೆ ಸರ್. ಬೆರ್ರಿ ಬೋರರ್ ಅಂತಾರ ಅದೇನು ಕಾಯಿಗಳಿಗೆ? ಕೆಲವು ಏರಿಯಾಗಳಲ್ಲಿ ಕೆಲವರು ಹೇಳ್ತಾರೆ ಸರ್, ನಮ್ಮಲ್ಲಿ ಆ ತರದ ಇದು ಕಾಣ್ತಾ ಇಲ್ಲ ಇಲ್ಲಿವರೆಗೆ. ಹೌದು ಸರ್, ನಮ್ಮ ಏರಿಯಾದಲ್ಲಿ ಬೆರಿಬೋರ್ನ ಸಮಸ್ಯೆ ಕಾಣ್ತಾ ಇಲ್ಲ. ಅದರ ತಿಳುವಳಿಕೆ ಹಿಂದೆ ಮುಂದೆ ತಿಳಿಯುವುದಾದ್ರೆ ಅಕ್ಕಪಕ್ಕದವರ ತೋಟದಲ್ಲಿ ಬಂದರೂ ಕೂಡ ನಮ್ಮ ತೋಟಕ್ಕೆ ಬರ್ತದೆ ಅಂತ ಹೇಳುವಂತ ಒಂದು ಶಂಕೆ ಉಂಟು. ಆದ್ರೆ ದೇವ್ರ ದಯನಿಂದ ಆ ತರ ಏನು ಕಾಣಲಿಲ್ಲ ಸರ್. ನೋಡಿ, ಒಂದು ಮಳೆ ಬಂದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೂ ಅರಳಿದ್ದು ಮುಂದಿನ ಒಂದು ಜನವರಿಯಿಂದ ಮಾರ್ಚ್ ವರೆಗೆ ಕೊಯ್ಲಿಗೆ ಬರುತ್ತೆ. ಹೌದು ಸರ್, ಒಂದು ವರ್ಷ ಕಾಪಾಡ್ತಾ ಹೋಗ್ಬೇಕು. ಹೋಗ್ಬೇಕು ಸರ್, ಪೋಷಕಾಂಶ ಕೊಡಬೇಕು, ಕೊಡ್ಬೇಕು, ನೋಡ್ತಾ ಇರ್ಬೇಕು, ಗಿಡ ನೋಡ್ತಾ ಇರ್ಬೇಕು ಸರ್. ಸಾಧಾರಣವಾಗಿ 2 ಪೋಷಕಾಂಶ ಕೊಡ್ತಾರೆ, ಕೆಲವರು 3 ಕೊಡ್ತಾರೆ. ಹೌದು ಸರ್, ಗಿಡದಲ್ಲಿ ಇಳುವರಿ ಚೆನ್ನಾಗಿದೆ ಅಂತ ಹೇಳಿದ್ರೆ 3 ಕೊಡೋದ್ರಲ್ಲಿ ತಪ್ಪೇನಿಲ್ಲ ಸರ್. 2 ಅಂತೂ ಕೊಡ್ಲೇಬೇಕಾಗ್ತದೆ ಸರ್. ಈ ಕಂಬ ಚಿಗುರು ತೆಗೆದು ಇದೆಲ್ಲ ಮಾಡ್ತಾ ಇರಬೇಕಾಗತ್ತೆ. ಹೌದು, ಸರಿಯಾಗಿ ಒಂದು ಬೆಳವಣಿಗೆ ಇರುವಂತ ಗಿಡ ಆದ್ರೆ ಒಂದು ತಿಂಗಳಿಗೊಮ್ಮೆ ಕೆಲವೊಮ್ಮೆ ಕಂಬ ಚಿಗುರುಗಳು ಬರ್ತವೆ ಸರ್. ಕೆಲವು ಪದ್ಧತಿಗಳಿದ್ದಾವೆ, ಆ ಕಂಬ ಚಿಗರ್ನ ಗಿಣ್ಣನ್ನ ಪೂರ್ತಿ ತೆಗಿಬೇಕು ಸರ್. ನಾವು ಕೈಯಲ್ಲಿ ತೆಗೆದಾಗ ಅದು ಪೂರ್ತಿ ಹೋಗುದಿಲ್ಲ. ಮತ್ತೇನ್ ಬಳಸಬೇಕು? ಕತ್ತಿ ಅಥವಾ ಚಾಕಿನಿಂದ ಏನಾದರೂ ಸ್ವಲ್ಪ ಹೆಚ್ಚಿಗೆ ಆ ಗಿಣ್ಣು ಹೋಗುವ ರೀತಿ ತೆಗೆದ್ರೆ ಅಲ್ಲಿ ಆ ಗಾಯ ಕೂಡಿದ ನಂತರ ನಾರ್ಮಲ್ ಸ್ಕಿನ್ ಬರ್ತದೆ ಅದಕ್ಕೆ. ಆ ನಂತರ ಅದರಲ್ಲಿ ಮತ್ತೆ ಪುನಃ ಕಂಬ ಚಿಗರು ಬರುವುದೇ ಇಲ್ಲ ಸರ್. ಅಂದ್ರೆ ಮಳೆಗಾಲಕ್ಕಿಂತ ಮುಂಚೆ ಮಾಡ್ಬೇಕಾಗತ್ತೆ, ಮಳೆಗಾಲ ನಂತರ ತೆಗಿಬೇಕಾಗತ್ತೆ. ಹೌದು, ಗೊಬ್ಬರ ಕೊಡುವ ಮೊದಲೇ ಒಮ್ಮೆ ಕಂಬ ಚಿಗರಿ ಎಷ್ಟು ಬಂದಿದೆ ಅಂತ ನೋಡ್ಕೊಂಡು ತೆಗೆಯೋದು ಒಳ್ಳೇದು. ಇಲ್ಲ ಚಿಗರೇ ತಗೊಂಡ್ಬಿಡುತ್ತಲ್ಲ ಗೊಬ್ಬರ. ಹೌದು, ಅದೇ ಚೆನ್ನಾಗಿ ಬೆಳೆದ್ಬಿಡುತ್ತೆ. ಹೌದು, ಗೊಬ್ಬರ ನೈಟ್ರೋಜನ್ ಗಿಡಕ್ಕೆ ತುಂಬಾ ಜಾಸ್ತಿಯಾಗಿದೆ ಅನಿಸಿದಾಗ ನೀವು ಕಂಬ ಚಿಗರನ್ನು ಸ್ವಲ್ಪ ಹೆಚ್ಚಿಗೆ ಬಿಡಬಹುದು, ಏನ್ ತೊಂದರೆ ಇಲ್ಲ. ಅದೇನಂತ ಹೇಳಿದ್ರೆ ಹೆಚ್ಚಿಗೆ ನೈಟ್ರೋಜನ್ ಏನು ಗಿಡದಲ್ಲಿ ಇದೆ ಅದರ ಅಂಶ ಈ ಕಂಬ ಚಿಗರ್ನಲ್ಲಿ ಜಾಸ್ತಿ ಬರೋದ್ರಿಂದ ಗಿಡಕ್ಕೆ ಬ್ಯಾಲೆನ್ಸ್ ಆಗ್ತದೆ ಸರ್. ಇತ್ತೀಚಿನ ದಿನಗಳಲ್ಲಿ ಅದೊಂದು ಮಾತು ಇದೆ ಸರ್, ಗಿಡದಲ್ಲಿ ನೈಟ್ರೋಜನ್ ಹೆಚ್ಚಾದಾಗ ಕಂಬ ಚಿಗರು ಹೆಚ್ಚಿಗೆ ಬರ್ತದೆ, ಇಳುವರಿ ಕಮ್ಮಿ ಆಗ್ತದೆ ಸರ್. ಇಳುವರಿ, ಯಾಕಂದ್ರೆ ಕಂಬ ಚಿಗರು ಇಳುವರಿ ಕೊಡಲ್ಲ. ಹೌದು, ನೈಟ್ರೋಜನ್ ಅಂಶ ಗಿಡಕ್ಕೆ ಅಗತ್ಯ ಇಲ್ಲ, ಸಾಕಷ್ಟು ವಾತಾವರಣದಲ್ಲಿ ಇರೋದ್ರಿಂದ ಗಿಡಕ್ಕೆ ನಾವು ಅಧಿಕವಾಗಿ ಕೊಡುವ ಅಗತ್ಯ ಬರೋದಿಲ್ಲ ಸರ್. ಅಂದ್ರೆ ಜನವರಿಯಿಂದ ಕೊಯ್ಲು ಪ್ರಾರಂಭ ಆಗುತ್ತೆ. ಹೌದು ಸರ್, ಇತ್ತೀಚೆಗೆ ಎಲ್ಲ ಈಗ ಶುರು ಆಗಿದೆ ಸರ್. ಜನವರಿಗೆ ಕಳೆದ ವರ್ಷ ಹೂ ಹೋಗಿದ್ದು, ಈಗ ಹಣ್ಣಾಗ್ತಾ ಇದೆ ಸರ್. ಅಂದ್ರೆ ಮುಂಚಿತವಾಗಿ ಜನವರಿನಲ್ಲಿ ಮಳೆ ಬಂದಿದ್ದಕ್ಕೆ ಬೇಗ ಹೂ ಬಂದಿತ್ತು, ಬೇಗ ಹೂ ಬಂದಿತ್ತು, ಅದೆಲ್ಲ ಕೊಯ್ಲಿಗೆ ಬಂದ್ಬಿಟ್ಟಿದೆ. ಹೌದು ಸರ್, ಸಾಧಾರಣವಾಗಿ ಅರೇಬಿಕಾ ಕೊಯ್ಲು ಈಗ ನವೆಂಬರ್ ಅಕ್ಟೋಬರ್ ಅಲ್ಲಿ ಆಗುತ್ತೆ. ಹೌದು, ರೋಬಸ್ಟನು ಬಂದ್ಬಿಟ್ಟಿದೆ. ಹೌದು ಸರ್, ಅಂದ್ರೆ ವಾಡಿಕೆ ಏನಪ್ಪಾ ಅಂದ್ರೆ ಜನವರಿಯಿಂದ ಮಾರ್ಚ್ ವರೆಗೂ. ಹೆಚ್ಚು ಕಮ್ಮಿ ಫೆಬ್ರವರಿ 20 ನಂತರ ನೀರು ಕೊಡೋದು ಒಳ್ಳೇದು, ಅಥವಾ ಮಳೆ ಬರೋದು ಒಳ್ಳೇದು. ತುಂಬಾ ಸೂಕ್ತ ಸಮಯ ಅಂತ ಹೇಳಿದ್ರೆ ಮಾರ್ಚ್ 1 ಮತ್ತು 2 ಸರ್. ಅದು ಹಳೆ ಕಾಲದಲ್ಲಿ ಭತ್ತದ ಕೃಷಿ ಜಾಸ್ತಿ ಇದ್ದಾಗ ಅದು ಅಡಿಕೆಯಲ್ಲಿತ್ತು, ಅದು ತುಂಬಾ ಚೆನ್ನಾಗಿ ನಡೆದು ಬರ್ತಾ ಇತ್ತು. ಇತ್ತೀಚೆಗೆ ಅಲ್ಲಿವರೆಗೆ ಕಾಯುವಷ್ಟು ತಾಳ್ಮೆ ಯಾರಿಗೂ ಇಲ್ಲ ಸರ್. ಹೆಚ್ಚು ಕಮ್ಮಿ ಫೆಬ್ರವರಿ 15 ಪ್ರೀ ಬ್ಲೋಸಮ್ ಸಿಸ್ಟಮ್ ಏನಿದೆ ಅದನ್ನ ಶುರು ಮಾಡಿಬಿಡ್ತೇವೆ ಸರ್. ಮತ್ತೆ ಕೊಯ್ಲು ಮಾಡೋದಕ್ಕಿಂತ ಮುಂಚೆ ಕಳೆ ಏನಾದರೂ ತೆಗಿಬೇಕಾಗತ್ತೆ ಈ ಬುಡದಲ್ಲಿ ಸಾಕಷ್ಟು ಹುಲ್ಗಿಲ್ಲಿ ಏನಾದರೂ ಬೆಳೆದಿದ್ರೆ ಸರ್? ಇತ್ತೀಚಿನ ದಿನಗಳಲ್ಲೆಲ್ಲ ತಾಟ್ ಹಾಕಿ ಕಾಫಿ ಕುಯ್ಯೋದ್ರಿಂದ ಆ ತರ ಬೇಕಾಗಲ್ಲ. ಬೇಕಾಗಲ್ಲ, ತಾಟು ಹಾಕ್ತಾರೆ. ಹೌದು, ಕುಯ್ಯುವಾಗ ನಾವು ತಾಟ ಹಾಕಿಯೇ ಕುಯ್ತೇವೆ ಸರ್. ಯಾಕೆಂತ ಹೇಳಿದ್ರೆ ಈ ತರ ಕೀಟಗಳ ಸಮಸ್ಯೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಕಾಫಿ ಬೋರ್ಡ್ನವರ ಸಲಹೆ ಮೇರೆಗೆ ಕೂಡ ಹಣ್ಣು ಕಾಫಿ ಅಥವಾ ಒಣಗಿಲ್ ಕಾಫಿ, ಒಣಗಿಲ್ ರೆಕ್ಕೆ ಇದೆಲ್ಲವನ್ನ ಶುಚಿತ್ವ ಕಾಪಾಡೋದಕ್ಕಾಗಿ ನಾವು ಅದ್ರ ಗಿಡದಲ್ಲಿ ಬಿಡಬಾರ್ದು ಸರ್. ಬಿಡಲೇಬಾರ್ದು. ಹೌದು, ಅಲ್ಲೇ ಕೀಟಗಳು ಆಶ್ರಯ ಆಗುತ್ತೆ ಸರ್. ಅದಕ್ಕೆ ಕೀಟದ ಮೊಟ್ಟೆ ಮತ್ತು ಮರಿಗಳಿಗೆ ಆಶ್ರಯ ಆಗುತ್ತೆ. ಅದರಿಂದ ತಾಟ ಹಾಕಿ ಕುಯ್ಯೋದು ಒಳ್ಳೆ ಪದ್ಧತಿ ಇದೆ ಸರ್. ಅಂದ್ರೆ ಎಷ್ಟು ಸರಿ ಕೊಯ್ಲು ಮಾಡ್ಕೋಬೇಕಾಗತ್ತೆ? ನಾವು ಹೆಚ್ಚು ಕಮ್ಮಿ 2 ಮಾಡೋದು ವಾಡಿಕೆ ಸರ್. ಕನಿಷ್ಠ 2 ಕನಿಷ್ಠ 2. ಯಾಕೆಂದ್ರೆ ಕೆಲವು ಇನ್ನು ಕಾಯ ಆಗಿರ್ತವೆ, ಕೆಲವು ಹಣ್ಣಾಗಿರ್ತವೆ. ಹಣ್ಣೇ ಬಿಡಿಸ್ಕೋಬೇಕಾಗ, ಹಣ್ಣೇ ಬಿಡಿಸ್ಕೊಳ್ಳೋದು ಸರಿಯಾದ ಪದ್ಧತಿ ಸರ್. ನಂತರ ಉಳಿದವು ಹಣ್ಣಾದಾಗ. ಹೌದು, 2-3 ಮಳೆ ಬಂದು 2-3 ಹೂ ಹೋದಾಗ ಈ ವ್ಯತ್ಯಾಸ ಆಗ್ತದೆ ಸರ್. ಹಾಗೆ ಅಂತ ಹೇಳಿ ನಾವು ಶ್ರಮ ಕಮ್ಮಿ ಮಾಡ್ಲಿಕ್ಕಾಗಿ ಕಾಯಿ ಕುಯ್ದ್ರೆ ಕ್ವಾಲಿಟಿ ಬರುದಿಲ್ಲ ಸರ್. ಹಾಗಾಗಿ ಹಣ್ಣನ್ನ ಮಾತ್ರ ಆಯ್ಕೆ ಮಾಡಿ ಕುಯ್ಯೋದು ಒಳ್ಳೇದು. ನೀವು ಅದನ್ನ ಒಣಗಿಸಿ ಮಾರಾಟ ಮಾಡ್ತೀರಾ? ಹೌದು ಸರ್. ನಮ್ಗೆ ಆ ತರದ ಬೇರೆ ನಾವು ಪಲ್ಪರ್ಗೆ ಆಗ್ಲಿ ಆ ತರ ಹೋಗ್ಲಿಲ್ಲ. ನಾನು ಇತ್ತೀಚೆಗೆ ಕೃಷಿಯಲ್ಲಿ ಬಂಡವಾಳ ಹಾಕಿದ್ರಿಂದ ನನಗೆ ತುಂಬಾ ಕೈಚಾಚಿ ಖರ್ಚು ಮಾಡುವಷ್ಟು ವ್ಯವಸ್ಥೆ ಆಗ್ಲಿಲ್ಲ ಸರ್. ಇದ್ರಲ್ಲೇ ಖರ್ಚು ಕಡಿಮೆ ಮಾಡ್ಕೊಂಡು ಹೆಚ್ಚು ಲಾಭ ಪಡೆಯುವುದು ಸರ್ ನನ್ನದು ಮುಖ್ಯ ಉದ್ದೇಶವೇ ಅಷ್ಟು ಸರ್. ಖರ್ಚು ಕಮ್ಮಿ ಮಾಡಿ ಆದಾಯವನ್ನು ಹೆಚ್ಚು ಮಾಡುವಂತ ಪದ್ಧತಿ ಇದ್ರೆ ನಾವು ಅದನ್ನ ಮುಂದುವರಿಸ್ತೇವೆ. ಚರ್ರಿ ಮಾಡೋದೇ ಒಳ್ಳೇದು ಅಂತ ಸದ್ಯದ ಮಟ್ಟಿಗೆ ನಾವು ಚೆರಿಯಲ್ಲೇ ಇದ್ದೇವೆ ಸರ್. ಇಲಾಖೆಯವರು ಹೇಳ್ತಾರೆ ನೀವು ಆದಷ್ಟು ವ್ಯಾಲ್ಯೂ ಎಡಿಷನ್ಗೆ ಬನ್ನಿ ಅಂತೇಳಿ. ಆದರೆ ನಮ್ಮಲ್ಲಿ ಮ್ಯಾನ್ ಪವರ್ ಬೇಕು, ಸ್ಕಿಲ್ ಬೇಕು, ಸಮಯ ಬೇಕು, ಅದೆಲ್ಲ ನೋಡ್ಕೊಂಡು ಮಾಡ್ಬೋದು ಸರ್. ಕಾಫಿ ಮಂಡಳಿಯಿಂದ ಏನಾದ್ರು ಸೌಲಭ್ಯಗಳು ಇಂಥವು ಏನಾದ್ರು ಸಿಗ್ತವೆ? ಹೌದು ಸರ್, ಕಾಫಿ ಕಳಕ್ಕಾಗಿ ಮತ್ತೆ ಕಣ ಮಾಡ್ಕೊಂಡಿದ್ದಾರೆ ನೀವು? ನಾನು ಇಲ್ಲಿವರೆಗೆ ಮಾಡಲಿಲ್ಲ ಸರ್. ಮಾಡಿದ್ದೇನೆ, ಹೌದು, ಬೇರೆಯವರೆಲ್ಲ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ನಮ್ಮ ಹೆಸರು ಹಾಕಿದ್ದೇನೆ, ಕೊಡ್ತೇನೆ ಅಂತ ಹೇಳಿದ್ದಾರೆ, ಹಾಗಾಗಿ ನಿರೀಕ್ಷೆಯಲ್ಲಿದ್ದೇನೆ ಸರ್. ಕೆಲವು ಈ ಸ್ಪ್ರಿಂಕ್ಲರ್ ಸೆಟ್ಟು ಇದೆಲ್ಲೂ? ಹೌದು, ನನಗೆ ಆಗ ನಾನು ಬಂದಾಗ ಸರ್ ನನಗೆ ದಾಖಲೆಗಳ ಸಮಸ್ಯೆ ತುಂಬ ಇತ್ತು ಸರ್. ಹಾಗಾಗಿ ನನಗೆ ಅವ್ರು ಕೇಳುವ ಕಂಡೀಷನ್ಗೆ ಸರಿಯಾಗಿ ನನಗೆ ಅದು ಒಪ್ಪಿಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ನಾನು ಸ್ವಂತನೇ ಮಾಡ್ಕೊಂಡಿದ್ದೇನೆ ಸರ್. ಸ್ವಂತನೇ ಮಾಡ್ಕೊಂಡು? ಹೌದು. ಅಂದರೆ ಈಗ ಖರ್ಚು ವೆಚ್ಚ ಹೋಲಿಸಿದ್ರೆ ಉಮೇಶ್ ಅವರು ಹೇಗನ್ಸುತ್ತೆ ಕಾಫಿ ಕೃಷಿ? ಸರ್, ನಾನು ಕೃಷಿಯನ್ನು ಉದ್ಯೋಗ ಅಂತೇಳಿ ಮಾಡ್ತಾ ಇದ್ದೇನೆ ಸರ್. ಓಹೋ, ಹಾಗಾಗಿ ನನಗೆ ಅದರಲ್ಲಿ ಬೇಜಾರೇನಿಲ್ಲ ಸರ್. ಒಂದು ವರ್ಷ ಇಳುವರಿ ಹೋಯ್ತು, ಎರಡು ವರ್ಷ ರೇಟ್ ಕಮ್ಮಿ ಆಯಿತು ಅಂತ ಹೇಳಿದರೆ, ಹೆಚ್ಚು ಕಮ್ಮಿ ಕಾಫಿ ವಿಷಯದಲ್ಲಿ ಬಂದಾಗ ಕಳೆದ 10 ವರ್ಷದಿಂದ ಸರಿಯಾದ ಬೆಲೆ ಇರಲಿಲ್ಲ ಸರ್. ಈವಾಗ 2 ವರ್ಷದಿಂದ ಬಂದಿದೆ. ಬಹುಶಃ ಈಗ ಅದೇ ನಾವು ಚರಿತ್ರೆಯನ್ನ ನೋಡೋದಾದ್ರೆ, ಈಗ ಬಂದು 1 ವರ್ಷ ಕಳೆದು ಪುನಃ ರೇಟ್ ಬಿದ್ದೋಯ್ತು ಅಂತ ಹೇಳಿದ್ರೆ ಪುನಃ ಇನ್ನು 10 ವರ್ಷ ನಾವು ತಾಳ್ಮೆ ಇಟ್ಕೊಳ್ಬೇಕಾಗ್ತದೆ ಸರ್. ಹಾಗಂತೇಳಿ ತೋಟ ಹಾಳಾಯ್ತು ಅಂತ ಹೇಳಿದ್ರೆ ನಮಗೆ 1 ವರ್ಷದಲ್ಲಿ ತೋಟ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಸರ್. ಮತ್ತೆ ನಾವು ಕೆಲಸ ಮಾಡೋದಕ್ಕೆ ತಯಾರಿರಬೇಕು. ಹೌದು ಸರ್, ತೋಟದಲ್ಲಿ. ಹೌದು ಸರ್, ಬರೇ ನಾವು ಕೆಲಸಗಾರರ ಮೇಲೆ ಅವಲಂಬಿತರಾಗಬಾರ್ದು. ನಾವು ಕೆಲಸ ಮಾಡದೇ ಇದ್ರೆ ನಮಗೆ ಅನುಭವನೇ ಸಿಕ್ಕೋದಿಲ್ಲ ಸರ್. ಏನು ಅನುಭವ ಬೇಕಾದ್ರೆ ನಾವು ನಮ್ಮ ಸ್ವಂತ ಕೈನಲ್ಲೇ ಮಾಡ್ಬೇಕು ಸರ್. ಅವಶ್ಯಕತೆ ಬಿದ್ದಾಗ ಕೆಲಸಗಾರನ ಇಟ್ಕೊಳ್ಬೇಕಾಗ್ತದೆ. ಮಾರಾಟಕ್ಕೆ ಏನು ಸಮಸ್ಯೆ ಆಗ್ತಾ ಇಲ್ಲ ತಮಗೆ? ಮಾರಾಟಕ್ಕೆ ಸರ್ ಸರಿಯಾದ ವ್ಯವಸ್ಥೆ ಇಲ್ಲ ಇತ್ತೀಚೆಗೆ. ಏನಂತ ಹೇಳಿದ್ರೆ ಫ್ಲಕ್ಚುಯೇಷನ್ ತುಂಬಾ ಜಾಸ್ತಿ ಇದೆ. ಮೊದಲು ಕಾಫಿ ಮಂಡಳಿ ಇತ್ತಲ್ಲ? ಹೌದು ಸರ್. ಈಗ ಒಂದು ರೀತಿ ಸ್ಪರ್ಧೆ? ಹೌದು ಸರ್, ಸ್ಪರ್ಧೆ ತುಂಬಾ ಇದೆ ಸರ್. ಬೇರೆಯವರು ಕೊಂಡ್ಕೊಳ್ತಾರೆ? ಬೇರೆಯವರು ಕೊಂಡ್ಕೊಳ್ತಾರೆ ಸರ್. ಈಗ ನಾವು ಇಂಟರ್ನ್ಯಾಷನಲ್ ಕಾಫಿ ಡೇ ಆಚರಣೆ ಮಾಡಿದ್ರು ಸರ್ ಬೆಂಗಳೂರಿನಲ್ಲಿ. ಹೌದು, ಅಲ್ಲಿ ನೋಡಿದಾಗ ನಾವು ತುಂಬಾ ಹಿಂದೆ ಇದ್ದೇವೆ ಅಂತ ಅನಿಸ್ತದೆ ಸರ್. ಬೇರೆ ದೇಶಗಳಿಗೆ ಹೋಲಿಸಿದ್ರೆ, ಬೇರೆ ದೇಶಗಳಿಗೂ ನಮ್ಮ ದೇಶದಲ್ಲೂ ಮತ್ತು ವ್ಯವಹಾರದ ವಿಷಯದಲ್ಲಿ ನೋಡಿದಾಗ ಕಾಫಿ ಬೆಳೆಗಾರರು ತುಂಬಾ ಹಿಂದೆ ಇದ್ದೇವೆ ಸರ್. ಹೇಗೆ ಅಂತ? ವ್ಯಾಲ್ಯೂ ಎಡಿಷನ್ ಬಗ್ಗೆ ನಾವು ಗಮನ ಹರಿಸಲಿಲ್ಲ. ಅದಕ್ಕೆ ಅನುಭವನೂ ಬೇಕು, ಧೈರ್ಯನೂ ಬೇಕು. ಏನೇನು ವ್ಯಾಲ್ಯೂ ಅಡಿಷನ್ ಮಾಡ್ಬೋದು ಅಂತೀರಿ? ಮೌಲ್ಯವರ್ಧನೆ, ನಾವು ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಗ್ರಾಹಕರಿಗೆ ತಲುಪಿಸುವಂತ ಒಂದು ನಂಬಿಕೆ ಕೊಟ್ಟರೆ ಅವರು ನಮಗೆ ಹಣ ಕೊಡ್ತಾರೆ. ಅದಕ್ಕೆ ಸರಿಯಾಗಿ ಮ್ಯಾನ್ ಪವರ್ ಹೊಂದಿಸಬಹುದು, ಪೋಷಕಾಂಶಗಳನ್ನು ಹೊಂದಿಸಬಹುದು, ಎಲ್ಲವನ್ನು ಮಾಡಬಹುದು ಸರ್. ಅಂದ್ರೆ ಒಂದ್ ರೀತಿ ಸಾವಯವ ಪದ್ಧತಿಯಲ್ಲಿ ಮಾಡಿದವರಿಗೆ ಹೆಚ್ಚು ಬೇಡಿಕೆ ಇರುತ್ತೆ. ಹೌದು, ಸಾವಯವ ಅಂತೇಳಿ ಇತ್ತೀಚೆಗೆ ನಮಗೆ ಚೆನ್ನಾಗಿಯನ್ನು ಕಾಣ್ತಾ ಇಲ್ಲದೆ ಇದ್ರೂ ಭವಿಷ್ಯ ಇದೆ ಸರ್. ನಾವು ತೋಟ ಹಾಳು ಮಾಡ್ಕೊಳ್ಳೋದಿಲ್ಲ ಸಾವಯವ ಕೃಷಿಯಲ್ಲಿ. ನಾನು ನನ್ನ ಅನುಭವದ ಪ್ರಕಾರ ಹೇಳೋದಾದ್ರೆ ಸರ್, ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ತೋಟ ಹಾಳು ಮಾಡಿಕೊಂಡ ನಂತರ ಮತ್ತೆ ಒಂದಷ್ಟು 3-4-5 ವರ್ಷ ಬೇಕು ನಮಗೆ ಆ ತೋಟ ಸರಿಯಾಗಲಿಕ್ಕೆ ಅಂತ ಹೇಳುವಾಗ, ಆ 3-4 ವರ್ಷದ ಮಧ್ಯದ ಅವಧಿಯನ್ನು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ ಸರ್. ಹಾಗಾಗಿ ನಾವು ಸಾವಯವ ಕೃಷಿಯಲ್ಲಿ ಹೋದರೆ ಸ್ವಲ್ಪ ಇಳುವರಿ ಕಮ್ಮಿ ಇರ್ಬೋದು, ಅಥವಾ ನಮಗೊಂದು ಮನಸ್ಸಿಗೆ ಸಮಾಧಾನ ಇದೆ, ನಾವು ಒಂದು ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟನ್ನು ಗ್ರಾಹಕರಿಗೆ ಕೊಟ್ಟಿದ್ದೇವೆ, ಇಲ್ಲಿ ಮೋಸದ ವ್ಯವಸ್ಥೆ ಇಲ್ಲ ಅಂತೇಳಿ ನಮಗೊಂದು ಸಮಾಧಾನ ಇರ್ತದೆ ಸರ್. ಇಲ್ಲೂ ಜೀವಾಮೃತ ಇಂಥದ್ದೆಲ್ಲ ಬಳಸ್ಕೊಳ್ಳೋಕೆ ಅವಕಾಶ ಇದೆಯಾ? ಇದೆ ಸರ್, ನಾವು ಈಗ ಇತ್ತೀಚೆಗೆ ಮಾಡಿರೋದ್ರಲ್ಲಿ ಜೀವಾಮೃತವನ್ನು ಕೊಡ್ತಾ ಇದ್ದೇವೆ ಸರ್. ಇಳುವರಿ ಚೆನ್ನಾಗಿದೆ ಸರ್. ಅದು ಒಳ್ಳೆ ಫಲ ಕೊಟ್ಟಿದೆ? ಫಲ ಕೊಟ್ಟಿದೆ ಸರ್. ಆದ್ರೆ ಶ್ರಮ ಆಗುತ್ತೆ ಸ್ವಲ್ಪ? ಶ್ರಮ ಆಗುತ್ತೆ ಸರ್. ಶ್ರಮಕ್ಕೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪೂರ್ವ ಯೋಜನೆ ಚೆನ್ನಾಗಿದ್ರೆ ಚೆನ್ನಾಗಿ ಆಗ್ತದೆ. ಡ್ರಿಪ್ ಇರಿಗೇಷನ್ ಸಮರ್ಪಕವಾಗಿ ನಾವು ಬಳಸೋದಾದ್ರೆ ಶ್ರಮ ಆಗಲ್ಲ? ಆಗೋದಿಲ್ಲ ಸರ್. ಸೋಸ್ಬೇಕದು? ಹೌದು ಸರ್. ಜೀವಾಮೃತ ಚೆನ್ನಾಗಿ ಫಿಲ್ಟರ್ ಮಾಡಬೇಕು? ಫಿಲ್ಟರ್ ಮಾಡಿದ ನಂತರ ಕೊಡಬೇಕು. ಮೈಕ್ರೋ ಇರಿಗೇಷನ್ ಅಲ್ಲಿ ಕೊಡಬೇಕಾದ್ರೆ ನಾವು ಫಿಲ್ಟರ್ನ ವ್ಯವಸ್ಥೆ ತುಂಬಾ ಚೆನ್ನಾಗಿರಬೇಕು. ಆಮೇಲೆ ಎಲ್ಲದಕ್ಕೂ ನಾವು ಅದನ್ನ ನೋಡ್ತಾ ಇರಬೇಕು ಸರ್, ನಮ್ಮ ವ್ಯವಸ್ಥೆ ಮಾಡಿದ್ದು ಸರಿಯಾಗಿದೆಯಾ ಅಥವಾ ಇಲ್ಲವೇ ಅಂತ ಹೇಳೋದನ್ನ ನೋಡ್ಕೊಳ್ಬೇಕು. ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಒಂದು 16 mm ಟ್ಯಾಪ್ ಬರುತ್ತೆ ಸರ್, ಅದರಲ್ಲಿ ನಿರ್ವಹಣೆ ಕಮ್ಮಿ. ನಾವು ವಾರಕ್ಕೊಮ್ಮೆ ತೋಟದ ಸುತ್ತ ಬರ್ತಾ ಇರಬೇಕಾದ್ರೆ ಇದರಲ್ಲಿ ತೇವಾಂಶ ಕಮ್ಮಿ ಇದೆ, ಯಾಕೆ ನೀರು ಬರ್ತಾ ಇಲ್ಲ ಅಂತ ನೋಡುವಾಗ ಟ್ಯಾಪ್ ಬ್ಲಾಕ್ ಆಗಿರ್ತದೆ ಸರ್. ಒಂದು ರೌಂಡ್ ತಿರುಗಿ ಬರುವಷ್ಟೊತ್ತಿಗೆ ಆ ಟ್ಯಾಪನ್ನು ಆನ್ ಮಾಡಿ ಇಟ್ಟಿದ್ರೆ ಆ ಬ್ಲಾಕೇಜಲ್ಲಿ ಏನೆಲ್ಲ ಕಚಡಗಳು ಬಂದು ನಿಂತಿದ್ದಾವೆ ಅವೆಲ್ಲ ಹರಿದು ಹೋಗಿರ್ತವೆ. ಮತ್ತೆ ಪುನಃ ನಮ್ಗೆ ಎಷ್ಟು ಅಳತೆ ನೀರು ಹೋಗ್ಬೇಕು ಅಷ್ಟು ನೀರನ್ನು ಗಿಡಕ್ಕೆ ಬಿಟ್ಟರೆ ಸಾಕು ಸರ್. ನಾವು ನೋಡ್ತಾ ಇರಬೇಕು ಅಷ್ಟೇ? ನೋಡ್ತಾ ಇರಬೇಕು ಸರ್.

ಜುಲೈ ಅಕ್ಟೋಬರ್ ತಿಂಗಳಿನಲ್ಲಿ, ಎರಡನೇ ಫಸಲು ಬೇಸಿಗೆನಲ್ಲಿ ಅಂದರೆ ಏಪ್ರಿಲ್ ಜೂನ್ನಲ್ಲಿ ಸಿಗುತ್ತೆ. ಮೊದಲನೇ ಫಸಲು ಹೆಚ್ಚಾಗಿರುತ್ತೆ. ಹೆಚ್ಚಿನ ಫಸಲು ಸಿಗೋದು 15 ವರ್ಷದಿಂದ 30 ವರ್ಷ ಆಗಿರುವಂಥ ಮರಗಳಿಂದ. ಹಣ್ಣುಗಳನ್ನು ಕೈಯಿಂದ ಬಿಡಿಸೋದು ಒಳ್ಳೆಯದು. ನಾವು ಪ್ರತಿ ಮರದಿಂದ ಕನಿಷ್ಠ 200ರಿಂದ 300 ಹಣ್ಣುಗಳನ್ನು ಪಡ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಹಾಗೆಯೇ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಕೂಡ ಸಂಪರ್ಕಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 18,800 ರೂಪಾಯಿಯಿಂದ 19,500 ರೂಪಾಯಿಗಳು, ಅರೇಬಿಕಾ ಚೆರಿ 10,900 ರೂಪಾಯಿಯಿಂದ 11,650 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,900 ರೂಪಾಯಿಯಿಂದ 18,500 ರೂಪಾಯಿ, ರೋಬಸ್ಟಾ ಚೆರಿ 10,800 ರೂಪಾಯಿಯಿಂದ 11,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಿಧನ ಸುದ್ದಿ. ಮೂಲತ್ ಬೇಗೂರು ಪಕ್ಕತ್ತರ ಹುದೂರು ಕಾರಳಾನ ಬೇಂಜಾಂಡ ಉತ್ತಯ್ಯ ಅಯ್ಯಂಗಡ ಮೂಂದನೆ ಮೂವು, 58 ವಯಸ್ಸರ ಬೇಂಜಾಂಡ ಬೆಳ್ಳಿಯಪ್ಪ ಗೊಂಬೆ ಅಯ್ಯಂಗ ಇಂದು ಪೊಲಕ ಮರಣಪಟ್ಟಿತು. ಬೇಂಜಾಂಡ ಬೆಳ್ಳಿಯಪ್ಪ ಗೊಂಬೆ ಅಯ್ಯಂಗಡ ಕೆರಿಕಾರ್ಬಾರು ನಾಳೆ ಪೊಲಕ 10 ಗಂಟರ ಉಳಿಯ ನಡಪಾಂದು ಒಕ್ಕಕಾರ ಅರಿಚಿಟ್ಟಿತು. ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪ್ರಧಾನ ಕಚೇರಿ ಸುಳ್ಯ. ಒಟ್ಟು 23 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ, ನಾಪೋಕ್ಲುವಿನಲ್ಲಿ ಶಾಖೆ ಹೊಂದಿದೆ. ನಮ್ಮಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿ ಸ್ವೀಕರಿಸಲಾಗುವುದು ಹಾಗೂ ಎಲ್ಲಾ ರೀತಿಯ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449251854. ಸುದ್ದಿ ಜಂಪೆ. ಒತ್ತಾಯ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು ಜಂಪೆನ ವಿವರ. ವಿಶ್ವದ ದೊಡ್ಡ ಬೆಳವಣಿಗಿನ ಸವಿಂತನ ಹೊಂದಿರುವ ಭಾರತ ಬೆಳವಣಿಗೆಯತ್ತ ಹೆಜ್ಜೆ ಹಾಕುವಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಜಾಸ್ತಿ ತಿಳಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯವು ಹೇಳಲು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ ಮಡಿಕೇರಿ ಪ್ಯಾಟೆನ ಗಾಂಧಿ ಭವನದಲ್ಲಿ ಇಂದು ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿ, ವೈವಿಧ್ಯತೆಯಲ್ಲಿ ಏಕತೆನ ಹೊಂದಿರುವ ರಾಷ್ಟ ಆಗಿಟ್ಟು ಬೇರೆ ಬೇರೆ ಭಾಷೆ, ಜನಾಂಗ, ಧರ್ಮ, ಆಚಾರ ವಿಚಾರ, ಸಂಸ್ಕೃತಿನ ಹೊಂದಿದ್ರೂ ಸಹ ನಾವೆಲ್ಲ ಸಂವಿಧಾನ ಅಡಿಲಿ ಸಮಾನಾಗಿ ಬದುಕುದನ್ನ ಕಲಿಸುಟ್ಟುತ್ತಾ ಹೇಳ್ದು. ಮಕ್ಕಳಲ್ಲಿನ ಪ್ರತಿಭೆನ ಗುರುತಿಸಿ ಅವಕ್ಕೆ ಸರಿಯಾದ ವೇದಿಕೆ ಕೊಡೋ ಮೂಲಕ ಅವರ ಕಲೆಗೆ ಪ್ರೋತ್ಸಾಹ ನೀಡಕ್ಕೂ ತಿಳಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯವರು ತಿಳಿಸಲು. ಅವು ಶಿಶು ಕಲ್ಯಾಣ ಸಂಸ್ಥೆನ ಸಭಾಬಡಲಿ ಇಂದು ಆಯೋಜನೆ ಮಾಡಿದ್ದ ಜಿಲ್ಲಾ ಮಟ್ಟದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮನ ಉದ್ಘಾಟಿಸಿ ಮಾತಾಡಿದರು. ಕೊಡಗು ಗೌಡ ಯುವ ವೇದಿಕೆ ಮತ್ತು ಗಾಳಿಬೀಡು ಗೌಡ ಜನಾಂಗ ಬಾಂಧವರ ವತಿಯಿಂದ ಡಿಸೆಂಬರ್ 1 ಗಾಳಿಬೀಡು ಗ್ರಾಮದಲ್ಲಿ ಬಾಣೆಹಬ್ಬನ ಆಯೋಜನೆ ಮಾಡಲಾಗುತ್ತೇಳಿ ಆಯೋಜಕರು ತಿಳಿಸಲು. ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗ ಮಡಿಕೇರಿ ಹಾಗೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇವರ ಕೂಡುಕುಟ್ಟಲಿ 69ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಜನಪದ ನೃತ್ಯ ಮತ್ತು 2023-24 ಸಾಲಿ 10ನೇ ತರಗತಿಯಲ್ಲಿ ಜಾಸ್ತಿ ಅಂಕ ತಕ್ಕಡದ ವಿದ್ಯಾರ್ಥಿಗಳಿಗೆ ಟಿಪಿ ರಮೇಶ್ ದತ್ತಿ ಪ್ರಶಸ್ತಿ ಪ್ರದಾನ ಜಂಬರ 30 ಹೊತ್ತಾರೆ 10 ಗಂಟೆಗೆ ಮಡಿಕೇರಿನ ಲಯನ್ಸ್ ಸಭಾಬಡಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸೇರಿದಂತೆ ಇನ್ನಿತರ ಯುವ ಒಕ್ಕೂಟದ ಕೂಡುಕೂಟಲಿ 30ರಂದು 9 ಗಂಟೆಗೆ ಮಡಿಕೇರಿ ಪ್ಯಾಟೆನ FMKMC ಕಾಲೇಜಲ್ಲಿ ನಡೆದಿದೆ. ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ 30ರಂದು 10:30 ಜಿಲ್ಲಾ ಪಂಚಾಯಿತಿ ಸಭಾಬಡಲಿ ನಡೆದಿದೆ ತಿಳಿ ಜಿಲ್ಲಾ ಪಂಚಾಯಿತಿ ಸಿಇಒ ತಿಳಿಸಲು. ಜಿಲ್ಲಾ ಮಟ್ಟದ ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗಾಗಿ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ವಿಕಲಚೇತನರಿಗೆ ತಾಲೂಕು ಮಟ್ಟದ ಕ್ರೀಡಾ ಮತ್ತು ಪ್ರತಿಭಾ ಪೈಪೋಟಿ ತಾರೀಕು 29ರಂದು ಹೊತ್ತರೆ 10 ಗಂಟೆಗೆ ಗೋಣಿಕೊಪ್ಪದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಆಟದ ವಾಣಿಯಲ್ಲಿ ನಡೆದಿದೆ. ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಆದೇಶದ ಪ್ರಕಾರ ಜಿಲ್ಲೆಯಲ್ಲಿ ಡಿಸೆಂಬರ್ 13ರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆದಿದೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮಡಿಕೇರಿ ತಾಲೂಕು ನಾಪಕುಲು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್, ಸರ್ಕಾರಿ ಮಹಿಳಾ ಸಮಾಜ ಮತ್ತು ಕೆಪಿಎ ಶಾಲೆ ನಾಪಕುಲು ಇವರ ಕೂಡುಕುಟಲಿ 69ನೇ ಕನ್ನಡ ರಾಜ್ಯೋತ್ಸವ ಜಂಬರ ಮತ್ತು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಪೈಪೋಟಿಗ ತಾರೀಕು 28ರಂದು ಕೆಪಿಎ ಶಾಲೆ ನಾಪಕುಲಿ ನಡೆದಿದೆ. ಹಾಗೆ ಮೂರ್ನಾಡು ಹೋಬಳಿನ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ಹಬ್ಬ ತಾರೀಕು 29ರಂದು ಪಿಎಂ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮೂರ್ನಾಡಲಿ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರಧಾನ ಕಚೇರಿ ಸುಳ್ಯ, ಶಾಖೆಗಳು ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ ಮತ್ತು ನಾಪೋಕ್ಲು. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಶೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಾಳೆಯಡ ಸೋಮಯ್ಯ 9448000383, ಚಂದುರ ದೇವಯ್ಯ 9480165997. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22551. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಹೆಸರಾಂತ ಹಿಟಾಚಿ ಕಂಪನಿಯವರ ಎಟಿಎಂ ಘಟಕಗಳನ್ನು ಸ್ಥಾಪಿಸಲು ಹಾಗೂ ಫಿನೋ ಪೇಮೆಂಟ್ ಬ್ಯಾಂಕ್ ಹೊಂದಲು ಇದೀಗ ಸುವರ್ಣಾವಕಾಶ. ರಾಜ್ಯದಾದ್ಯಂತ ಈ ಘಟಕವನ್ನು ಸ್ಥಾಪಿಸಲು ಅವಕಾಶವಿದೆ. ಅಲ್ಲದೆ ಈ ಯೋಜನೆಗೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಕೂಡ ಬೇಕಾಗಿದ್ದಾರೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ ಟೆರಿಷಿಯನ್ ಡಿಜಿಟಲ್ ಪ್ರಿಂಟ್, ವಿರಾಜಪೇಟೆ. ಕಾಲ್ 9448060651 ಅಥವಾ 9481612151. ನವೆಂಬರ್ ಇರೋದಂಗ ಮರಣಪಟ್ಟ ನಾಪೋಕ್ಲು ಬೇತ ಗ್ರಾಮ ಐರೀರ ಸುಬ್ಬಯ್ಯ ಅಂಡ ಮೋಮೊ, ದೀಪಕ್ ಹರ್ಷಿತ ಅಂಡ ಮಾದ ಕಾರ್ಯ ಇದೇ ಇರೋ ತಟ್ಟಾಂಗ ಬ್ಯಾಳಾಚ ಪೊಲಕ ಪತ್ತರ ಗಂಟೆಕ್ ಬೇತು ಗ್ರಾಮತ್ಲುಳ್ಳ ಅಂಡ ಸ್ವಂತ ಮನೆಯಲ್ಲಿ ನಡ್ಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ್ದು ಬರಣುಂದ ಅಂಡ ಪಪ್ಪ ಐರೀರ ಸುಬ್ಬಯ್ಯ ಅಮ್ಮ ಅಕ್ಕ ಪಿಂಜ ಒಕ್ಕಕಾರ ಕಟ್ಟಣಿತ. ನವೆಂಬರ್ 14ಂಗ ಮರಣಪಟ್ಟ ನಾಪೋಕ್ಲು ಗ್ರಾಮ ಬಾಳೆಯಡ ಪೌತಿ ಕಾವೇರಪ್ಪ ಚಿಮ್ಮಿ ಐಂಡ ಪೊಣ್ಣು ಕಾಳವ್ವ ಐಂಡ ಮಾದ ಕಾರ್ಯ ಇದೇ ಇರೋ ತೇಳಂಗ್. ನಾಳೆ 14:11 ನಾಪೋಕ್ಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿತು ಬರಣುಂದು ಬಾಳೆಯಡ ಚರ್ಮಣ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತ. ಕುತ್ತುನಾಡು ಮತ್ತು ಬೇರಳಿನಾಡು ಕೆಬಿ ಪ್ರೌಢಶಾಲೆ ಕುಟ್ಟಂದಿ ಪೊನ್ನಂಪೇಟೆ ತಾಲೂಕು ಇದರ ವಜ್ರ ಮಹೋತ್ಸವ ಸಮಾರಂಭ ಡಿಸೆಂಬರ್ 1ರಂದು ನಡೆಯಲಿದೆ. ಆ ಪ್ರಯುಕ್ತ ಈ ತಿಂಗಳ 26ರಿಂದ ಡಿಸೆಂಬರ್ 1ರವರೆಗೆ ಜಿಲ್ಲಾ ಮಟ್ಟದ ನೋಂದಾಯಿತ ಕ್ಲಬ್ಗೆ ಸೀಮಿತವಾಗಿ ಹಾಕಿ ಪಂದ್ಯಾವಳಿ ನಡೆಯಲಿದ್ದು ಡಿಸೆಂಬರ್ 1ರಂದು ಅಪರಾಹ್ನ 2 ಗಂಟೆಯಿಂದ ಹಾಕಿ ಫೈನಲ್ ಪಂದ್ಯ ನಡೆಯಲಿದೆ. ಪ್ರಥಮ 1,00,000 ರೂಪಾಯಿ, ದ್ವಿತೀಯ 60,000 ರೂಪಾಯಿ, ತೃತೀಯ 40,000 ರೂಪಾಯಿ ನಗದು ಬಹುಮಾನ ಹಾಗೂ ಫಲಕ. ಎರಡು ನಾಡಿನ ಪುರುಷ ಹಾಗೂ ಮಹಿಳೆಯರಿಗೆ ಹಗ್ಗಜಗ್ಗಾಟ ಸ್ಪರ್ಧೆ ಇದ್ದು ಪ್ರಥಮ ಹಾಗೂ ದ್ವಿತೀಯ ನಗದು ಬಹುಮಾನ ಮತ್ತು ಫಲಕ ನೀಡಲಾಗುವುದು. ವಜ್ರ ಮಹೋತ್ಸವದ ಸಭಾ ಕಾರ್ಯಕ್ರಮ ಡಿಸೆಂಬರ್ 1ರಂದು ಬೆಳಿಗ್ಗೆ 10 ಗಂಟೆಯಿಂದ ನಡೆಯಲಿದೆ. ನಾಡಿನ ಸರ್ವ ಕ್ರೀಡಾಭಿಮಾನಿಗಳು, ವಿದ್ಯಾಭಿಮಾನಿಗಳು, ಇದುವರೆಗೆ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳೆಲ್ಲ ಪಾಲ್ಗೊಳ್ಳುವಂತೆ ಕೆಬಿ ಪ್ರೌಢಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿ ವೃಂದದವರು ಕೋರಿದ್ದಾರೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ನಾಸ್ ಫರ್ನಿಚರ್, ಕಾಲೇಜ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ. ಸ್ಯಾಂಡ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆಂಡುಳ ತಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ಇಂದು ಜಿಲ್ಲೆಯಲ್ಲಿ ಸಂವಿಧಾನ ದಿನತ್ರ ಆಚರಣೆ. ಬೆಂಗಳೂರಿನ ಮುಖ್ಯಮಂತ್ರಿಯರ ಕೊರವಕಾಲಿಕೆ ನಡೆದ ಆದಿವಾಸಿ ಬುಡಕಟ್ಟು ಸಮುದಾಯಕ್ಕೆ ಸೌಲಭ್ಯಕ್ಕೆ ಸಂಬಂಧಪಟ್ಟಂತಹ ಸಭೆ. ಸುತ್ತಿರುವವರ ವಿಶ್ವತರ ಬಲ್ಯ ಲಿಖಿತ ಸಂವಿಧಾನ ಉಳ್ಳನತ್ತ ಭಾರತ ದೇಶ ಬೊಳಚರ ಬಟ್ಟೆಲು ಬರಣುವೆಂಗಿ ಇದ್ದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂಗಡ ಶ್ರಮಾಪಿಂಜ ಕಾರ್ಬಾರ್ ನಂಗ ಎಲ್ಲರೂ ಮೆಚ್ಚುವನಕ್ಕೆ ಉಂಡದ ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅಭಿಪ್ರಾಯಪಟ್ಟದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪಿಂಜ ಸಮಾಜ ಕಲ್ಯಾಣ ಇಲಾಖೆ ರಾಧನೆಯಲ್ಲಿ ಮಡಿಕೇರಿಯ ಗಾಂಧಿ ಭವನದಲ್ಲಿ ಇಂದು ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೂಡಿಯಾಡುವಂಜಿ ಅವು ತಕ್ಕ ಬಂದದ್ದು. ವೈವಿಧ್ಯತೆಲು ಕೂಡಿತುಳ್ಳ ನಂಗಡ ರಾಷ್ಟ್ರಕ್ಕೆ ನಲ್ಲ ಸಂವಿಧಾನ ಕೊಡಪಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪೆರ್ತ್ ಪ್ರಯತ್ನ ಪಟ್ಟಿತಿಂದು ಎಣಿಚಿ. ಕಾರ್ಯಕ್ರಮದಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್ಯ ತಕ್ಕಪರಿವಂಚಿ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಪಿಂಜ ಪತ್ರಿಕರಂಗ ಸಂವಿಧಾನತ್ರ ಆಶಯತನ ರಕ್ಷಣೆ ಮಾಡೋಕೆ ತಂಗಳದೇ ಅನ್ನ ಜವಾಬ್ದಾರಿಯ ಕೆಲಸ ಮಾಡಿ ಉಂಡಂದು ಎಣಿಚಿ. ಅನ್ನನೆ ವಿರಾಜಪೇಟೆ, ಸೋಮರ್ಪೇಟೆ, ಕುಶಾನ್